ಸೊ ಅದಟ್ ಅವಾಗ ಏನಾಗುತ್ತೆ, ಆರ್ಟಿಫಿಷಿಯಲ್ ಈಟ್ ಜನರೇಟ್ ಆಗಿ ಅದು ಮೊಳಕೆ ಬರಕ್ ಶುರುವಾಗುತ್ತೆ. ಸೊ 24 ಗಂಟೆ ನಂತರ ಆ ಬೀಜಗಳನ್ನ ಒಂದು ಟ್ರೇಗೆ 1.2 ಕೆಜಿ ಅಥವಾ 1.5 ಕೆಜಿ ಲೆಕ್ಕದಲ್ಲಿ ಹರಡ್ಬೇಕು, ಸಮಾನವಾಗಿ ಹರಡಿ ಹರಡ್ಬಿಟ್ಟು ಅದನ್ನ ಅಲ್ಲಿಂದ, ಅದು ಫಸ್ಟ್ ಡೇ ಅಲ್ಲಿಂದ ಶುರುವಾಗುತ್ತೆ. ಫಸ್ಟ್ ಡೇ, ಸೊ ಅಲ್ಲಿಂದ 7 ದಿನಗಳವರೆಗೂ ಇದನ್ನ ನಾವು ಕಾಪಾಡಬೇಕಾಗುತ್ತೆ. 7 ದಿನವರೆಗೆ ಟ್ರೈನ್ ಅಲ್ಲಿ ಒಂದ್ರ ಮೇಲೆ ಒಂದು ರ್ಯಾಕ್ ಅಲ್ಲಿ ಇಟ್ಬಿಡ್ತೀರಿ ಎಲ್ಲ ಬೀಜಗಳನ್ನು ತುಂಬಿ ರ್ಯಾಕ್ ಅಲ್ಲಿ ಎಲ್ಲ ಒಂದ್ರ ಮೇಲೆ ಟ್ರೈ ಇಟ್ಟಾಗ ನೀರನ್ನ ಹಾಕುದು ಬಹಳ ಮುಖ್ಯ ಅಲ್ವಾ? ಬಹಳ ಮುಕ್ಯ. ನೀರು ಎಷ್ಟು ಸಲ ಹಾಕ್ಬೇಕು ಒಂದ್ ದಿವಸಕ್ಕೆ? ನಾವು ಬೇಸಿಗೆ ಕಾಲ ಅಂತಂದ್ರೆ 4 ಸರಿ ನೀರ್ ಹಾಕ್ರಿ ಅಂತ ಹೇಳ್ತೀವಿ. ಅದೇ ನೀವು ಚಳಿಗಾಲ ಮತ್ತೆ ಮಳೆಗಾಲದಲ್ಲಿ 2 ಸಾರಿ ನಾವು ವಾತಾವರಣವನ್ನು ನೋಡಿಕೊಂಡು 2 ಸಾರಿ ಅಥವಾ 3 ಸಾರಿ ಬಾಡ್ದಂಗಾದ್ರೆ ಸ್ವಲ್ಪ ನೀರು ಹಾಕ್ಬೇಕಾಗತ್ತೆ. ಸೊ ಆತರ ನೀರು ಹಾಕೋಬೇಕು. ಹಾಕಿರ್ತಕ್ಕಂಥ ನೀರು ಅಲ್ಲೆಲ್ಲೂ ನಿಲ್ಬಾರ್ದು, ಮತ್ತೆ ಬಸ್ತೋಗ್ತೀಯಾ ಇಲ್ಲ ಅನ್ನೋದನ್ನ ಪರೀಕ್ಷೆ ಮಾಡಬೇಕು. ನೀರು ನಿಂತಿರಬಾರ್ದು. ಟ್ರೈನಲ್ಲಿ ಏನಾದ್ರು ನೀರು ನಿಂತಿತ್ತು ಅಂತಂದ್ರೆ ಅದನ್ನು ಪರೀಕ್ಷಿಸಿ ಗಮನ ಮಾಡಿಕೊಂಡು ಅದನ್ನೆಲ್ಲ ತೆಗಿಬೇಕು, ನೀರು ತೆಗಿಬೇಕು. ಎಕ್ಸೆಸ್ ವಾಟರ್ ಅಲ್ಲಿ ಇರಂಗಿಲ್ಲ. ಸೊ ಇದು ಬಹಳ ಮುಖ್ಯ. ನೀರು ಮೇಲೆ ಒಂದು ಟ್ರೇ ಹಾಕಿದ್ರೆ ನೀರು ಬಸ್ಸುದು ಕೆಳಗಿನ ಟ್ರೇ ಬರುತ್ತೆ, ಕೆಳಗಿನ ಟ್ರೇಗೆ ಹೋಗುತ್ತೆ. ಒಂದು ಟ್ರೇದಿಂದ ಮತ್ತೊಂದು ಟ್ರೇಗಿಂತ ನೀರು ಸೋರ್ತದ, ಸೋರುತ್ತೆ. ಆ ರಂಧ್ರಗಳಿರೋದ್ರಿಂದ ಸೋರ್ಬಿಟ್ಟು ಕೆಳಗಡೆ ಟ್ರೈನ್ ಅಲ್ಲಿ ಕಲೆಕ್ಟ್ ಆಗುತ್ತೆ, ಎಲ್ಲ ಸಂಗ್ರಹ ಆಗುತ್ತೆ. ಸೊ ಆ ನೀರನ್ನ ಮತ್ತೆ ಪುನಃ ನಾವು ಬಳಸಬಹುದು ಸೇಮ್ ನೀರು. ಸೊ ಈ ತರ ನಾವು ಪ್ರತಿನಿತ್ಯ ಹಾಕೊಂತ ಹೋದ್ರೆ ಒಂದು ದಿವಸಕ್ಕೆ ನೀರನ್ನ 4 ಸರಿ ಹಾಕ್ಬೇಕು ಅಂದ್ರೆ 3 ತಾಸಿಗೊಮ್ಮೆ ನೀರು ನೋಡ್ತಾ ಇರಬೇಕು. ಹೌದೌದು. ಅದೇ ನಾವು ಚಳಿಗಾಲ ಮಳೆಗಾಲದಲ್ಲಿ ಆದ್ರೆ 2 ಸರಿ 3 ಸರಿ ಹಾಕೋಬಹುದು. ಈಗ ಟ್ರೇ ಅಂತಂದ್ರೆ ಈಗ ಸುಮಾರು ಒಂದು 6 ಫೂಟ್ 10 ಫೂಟ್ ಒಂದು ರ್ಯಾಕ್ ಮಾಡ್ಕೋತಾರೆ, ಹೈಟ್ ರ್ಯಾಕ್. ಅಲ್ಲಿ ನೀರು ಹಾಕುವಾಗ ಏನು ಅದಕ್ಕೆ ರೋಸ್ ಹೆಡ್ ಕ್ಯಾನ್ ಇಂದ ಉಪಯೋಗ ಅಥವಾ ಸಾದಾ ನೀರು ಹಾಕಕ್ ಬರಲ್ಲ, ಪೈಪ್ ಇಂದ ಹಾಕಿದ್ರೆ ಬೀಜಗಳೆಲ್ಲ? ಹೌದೌದು. ಪೈಪ್ ಇಂದ ಹಾಕಬಾರ್ದು, ಎದ್ಬಿಡ್ತದೆ ಮೇಲೆ. ಆಮೇಲೆ ಜರಿ ಕ್ಯಾನ್ ಅನ್ನ ಯೂಸ್ ಮಾಡಬೇಕು. ರಂಧ್ರಗಳಿರ್ತಕ್ಕಂಥ ನಾವು ತೋಟಗಾರಿಕೆಗೆ ನೀರು ಹಾಕೋದಕ್ಕೆ ಉಪಯೋಗಿಸ್ತೀವಲ್ಲ, ಆತರ ಜರಿ ಕ್ಯಾನ್ ಅಂತ ಹೇಳ್ತಾರೆ ಅದನ್ನ. ಆ ಜರಿ ಕ್ಯಾನ್ ಯೂಸ್ ಮಾಡಿಕೊಂಡು ನಾವು ವಾಟರ್ನ ಹಾಕಬೇಕು, ನೀರನ್ನ ಹಾಕಿ ಎಲ್ಲಾ ಬೀಜಗಳಿಗೂ ನೀರು ಬಿದ್ದಿದೆ ಅನ್ನೋದನ್ನ ಎನ್ಶೂರ್ ಮಾಡ್ಕೋಬೇಕು ನಾವು. ಸೊ ಅದನ್ನ ನಾವು ಖಾತ್ರಿ ಪಡಿಸ್ಕೊಂಡು, ಸೊ ಅದನ್ನ ಕರೆಕ್ಟ್ ಆಗಿ ನೀರು ಹಾಕೋದು ಬಹಳ ಮುಖ್ಯ. ನೀರು ಹಾಕಿದ್ಮೇಲೆ ಅದು ರಿಲೇಟಿವ್ ಹ್ಯೂಮಿಡಿಟಿ, ತೇವಾಂಶ ಅಲ್ಲಿ ಮೇಂಟೈನ್ ಆಗುತ್ತೆ. ಆ ತೇವಾಂಶನೇ ಇದಕ್ಕೆ ಆ ಒಂದು ಆರ್ಟಿಫಿಷಿಯಲ್ ಲೈಟ್ ಅನ್ನು ಬಳಸ್ಕೊಂಡು ಇಲ್ಲಿ ಬೆಳವಣಿಗೆ ಆಗ್ತಕ್ಕಂತ ಒಂದು ಸರಳ ಪದ್ಧತಿ ಇದು. ಈಗ ಶೇಡ್ ನೆಟ್ ಅಲ್ಲೇ ಮಾಡ್ಬೇಕಂತ ಹೇಳಿರ್ತಾವ ಶೇಡ್ ನೆಟ್ ಅನ್ನ. ಈಗ ಏನು ಸಾದಾ ಶೇಡ್ ನೆಟ್ ಅದ್ರ ನಡೀತದ ಇದಕ್ಕೆ, ಅಥವಾ ಅದಕ್ಕೆ ಸ್ಪೆಸಿಫಿಕ್ ಆಗಿ ಹೈಡ್ರೋಫೋನಿಕ್ ಸ್ಪೆಸಿಫಿಕ್ ಆಗಿ ಏನಾದರೂ ನೆರಳು ಪರದೆ ಒಂದು ಇದು ಬರ್ತಾವ ಹೇಗೆ ಸ್ಟ್ರಕ್ಚರ್ಸ್? ಈ ಸಾಮಾನ್ಯವಾಗಿ ರೈತರಿಗೆ ಏನೆಲ್ಲ ಮಾಡಿದರೆ, ಅವರು ಹಸಿರು ಪರದೆಯನ್ನ ಯೂಸ್ ಮಾಡಿದ್ದಾರೆ, ಹಸಿರು ನೆರಳಿನ ಪರದೆಯನ್ನ ಯೂಸ್ ಮಾಡಿ ಬೆಳೀತಾ ಇದಾರೆ. ಸೊ ಇದ್ರ ಉದ್ದೇಶ ಇಷ್ಟೇ, ಟೆಂಪರೇಚರ್ ಜಾಸ್ತಿ ಆಗಬಾರ್ದು, ಒಳಗಡೆ 16-27 ಡಿಗ್ರಿ ಸೆಂಟಿಗ್ರೇಡ್ ಒಳಗಡೆ ಇರಬೇಕು. ಮತ್ತೆ ನಾವು ತೇವಾಂಶ ಬಂದ್ಬಿಟ್ಟು 60-80% ಇರಬೇಕು ತೇವಾಂಶ. ಸೊ ಇವೆರಡನ್ನ ನಾವು ನೋಡಿಕೊಂಡು ಅದ್ರ ಪ್ರಕಾರ ನಾವು ಅದನ್ನ ಮೇಂಟೈನ್ ಮಾಡಿದ್ರೆ ಬಹಳ ಅತ್ಯುತ್ತಮವಾದಂತಹ ಒಂದು ಬೆಳೆಯನ್ನ ನಾವು 8ನೇ ದಿನದಲ್ಲಿ ಕಾಣಬಹುದು. 8ನೇ ದಿನದಲ್ಲಿ ಮುಗಿತಾ ಇದ್ರದ ಅವಧಿ? ಹೌದು, 8 ದಿವಸ ಆದ್ಮೇಲೆ. ಹೌದು. ಏನ್ ಮಾಡೋದು 8 ದಿವಸ? ಸೊ 8ನೇ ದಿನದಲ್ಲಿ ಅದನ್ನ ಕಟ್ ಮಾಡಿ ಅದು ರೆಡಿ ಇರುತ್ತೆ, ದನಗಳಿಗೆ ತಿನ್ನಿಸಬಹುದು. ಅಂದ್ರೆ ಇಲ್ಲಿ 8 ದಿವಸ ಆದ್ಮೇಲೆ ಅದನ್ನ ಎಲ್ಲ ಹಾಕಿದಂತ 10 ಟ್ರೇ ಇದ್ದಂದ್ರೆ 20 ಟ್ರೇ ಹಾಕಿದ್ರೆ 20 ಟ್ರೇನ ನಾವು ದನಗಳಿಗೆ ಹಾಕ್ಬಿಡೋದು, ದನಗಳಿಗೆ ಹಾಕ್ಬೇಕು. ಹೌದೌದು. ಅದನ್ನ ನಾವೇನು 1 ದಿನ ಅಥವಾ 2 ದಿನ ಇಡಬಹುದು ಅಷ್ಟೇ. ಈ ತರ ನಾವು ಜಾಸ್ತಿ ದಿನ ಇಟ್ಟಂಗೆಲ್ಲ 8 ದಿನದ ನಂತರ ಅದ್ರಲ್ಲಿ ಏನಾಗುತ್ತೆ, ಪೋಷಕಾಂಶಗಳ ಒಂದು ಪ್ರಮಾಣ ಕಡಿಮೆ ಆಗಿ ಅದರಲ್ಲಿರ್ತಕ್ಕಂತ ಒಂದು ನಾರಿನ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ, ಪೋಷಕಾಂಶ ಕಡಿಮೆ ಆಗ್ತಾ ಹೋಗುತ್ತೆ. ಹೇಗೆ ಇದನ್ನ, ಎಷ್ಟು ಹೈಟ್ ಬರುತ್ತೆ ಇದು? ಇದು ಸಾಮಾನ್ಯವಾಗಿ ನಮಗೆ 1 ಅಡಿವರೆಗೂ ಹೈಟ್ ಬರುತ್ತೆ. ಒಂದು ಅಡಿ ಎಲೆಗಳು ಬಂದಿರ್ತಾವ? ಎಲೆಗಳು ಬಂದಿರುತ್ತೆ, ಸಣ್ಣ ಎಲೆಗಳು ಬಂದಿರುತ್ತೆ. ಆದಷ್ಟು ಅದು ಜಸ್ಟ್ ಅದು ಒಂಥರ ಕಡ್ಡಿ ತರಾನೇ ಕಾಣುತ್ತೆ, ಕಡ್ಡಿ ತರ. ಮತ್ತೆ ಜೊತೆಗೆ ಅದು ನೆರಳಲ್ಲಿ ಇರೋದ್ರಿಂದ ಒಂಥರ ಹಳದಿ ಕಲರ್ ಇರ್ತದೆ, ಗ್ರೀನ್ ಇರ್ತದ? ಗ್ರೀನ್ ಇರಲ್ಲ, ಗ್ರೀನ್ ಕಲರ್ ಇರುತ್ತೆ, ಬಹಳ ಕಡಿಮೆ ಇರುತ್ತೆ. ನೀವ್ ಹೇಳಿದ ಹಾಗೆ ಸ್ವಲ್ಪ ಹಳದಿ ಕಲರ್ ಮಿಕ್ಸ್ ಇರುತ್ತೆ, ನೆರಳಲ್ಲಿ ಸಸಿಗಳು ಹೇಗೆ ಬೆಳಿತಾವೋ ಆತರ ಹಳದಿ ಇರ್ತದೆ, ಹಳದಿ ಇರುತ್ತೆ. ಆಮೇಲೆ ಇದು ಹಸಿರನು ಇರುತ್ತೆ, ಇಲ್ಲ ಅಂತಂದ್ಲ, ಯಾಕಂದ್ರೆ ಪೋಷಕಾಂಶಗಳನ್ನ ಅದು ಇದೆ, ಫೋಟೋಸಿಂಥಸಿಸ್ ಕ್ರಿಯೆ ಆಗ್ಬೇಕಲ್ಲ, ಹಾಗಾಗಿ ಇದು ಹಸಿರು ಬಣ್ಣದಲ್ಲೂ ಇರುತ್ತೆ. ಸ್ವಲ್ಪ ಹಸಿರು ಕಡಿಮೆ ಇರುತ್ತೆ, ಸ್ವಲ್ಪ ಹಳದಿ ಜಾಸ್ತಿ ಇರುತ್ತೆ, ಸಸಿಗಳ ತರ ಇರುತ್ತೆ. ಆಮೇಲೆ ಬಹಳ ನೀರ್ ತುಂಬಿಕೊಂಡಂಗಿರುತ್ತೆ, ಎಳೆಯಾಗಿ ಇದ್ರಲ್ಲಿರುತ್ತೆ. ಯಾಕಂದ್ರೆ ಇದು ಮೊಳಕೆ ಹೊಡೆದಿರ್ತಕ್ಕಂತ ಹುಲ್ಲಾಗಿರೋದ್ರಿಂದ ಇದರಲ್ಲಿ ಸಾಮಾನ್ಯವಾಗಿ ಪೋಷಕಾಂಶಗಳು ಜಾಸ್ತಿ ಇರ್ತದೆ. ಇದರಲ್ಲಿ ಸಾಕಷ್ಟು ಕಿಣ್ವಗಳಿರ್ತದೆ. ಸೀಡ್ ಅಲ್ಲಿ ಏನು, ಒಂದು ಸೀಡ್ ಅಂತಂದ್ರೆ ಅದು ದೊಡ್ಡ ಗಿಡ ಆಗಿ ಬೆಳೆಯುತ್ತೆ. ನಾವೇನು ಈಗ ಹೆಸರು ಕಾಳು ಮಟ್ಕಿ ಕಾಳು ಎಲ್ಲ ಮೊಳಕೆ ಬರಸ್ ತಿಂತೀವಲ್ಲ, ಅದೇ ತರ ಇದು ದನಗಳಿಗೆ ಮೆಕ್ಕೆಜೋಳವನ್ನ ಟ್ರೇದಲ್ಲಿ ಹಾಕಿ ಹಾಕಿ ಮೊಳಕೆ 2 ದಿವಸ ನೆನೆಸಿ ಆಮೇಲೆ ಟ್ರೇದಲ್ಲಿ ಹಾಕಿ ಒಂದ್ 8 ದಿವಸ ಬೆಳೆಸಿ ದನಗಳಿಗೆ ಕೊಡೋದು, ಕೊಡ್ತಕ್ಕಂಥದ್ದು. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಅದರಲ್ಲಿರ್ತಕ್ಕಂತ ಪೋಷಕಾಂಶಗಳೆಲ್ಲವೂ ಜಾಸ್ತಿ ಆಗುತ್ತೆ. ಅದರಲ್ಲಿ ಅತಿ ಮುಖ್ಯವಾಗಿ ನಾವು ಜೀರ್ಣವಾಗುವ ಸಾರಜನಕ ಸಾಮಾನ್ಯವಾಗಿ 2-4% ವೃದ್ಧಿ ಆಗುತ್ತೆ ಈ ಒಂದು ಇದರಲ್ಲಿ. ಆಮೇಲೆ ಅದರಲ್ಲಿ ಸಾಕಷ್ಟು ಜೀವಸತ್ವಗಳು, ಖನಿಜಗಳು, ಲವಣಗಳು ಮತ್ತೆ ಕಿಣ್ವಗಳು

ಹೆಚ್ಚಿನ ಮಳೆ ಆಗುತ್ತಿರುವ ಕಾರಣ ಹತ್ತಿ ಬೆಳೆಯೂ ಅಲ್ಲಲ್ಲಿ ಹುಸಿಯಾಗಿ ಸೊರಗಲಾರಂಭಿಸಿದ್ದು, ಈ ಹತ್ತಿ ಹಸಿನಟೆ ರೋಗವನ್ನು ಹತೋಟಿ ಮಾಡಲು ನಿಂತ ನೀರನ್ನು ಹೊರಹಾಕಿ ಹಾಗೂ 25 ಗ್ರಾಂ ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ 20 ಗ್ರಾಂ ಕಾರ್ಬನ್ ಡೈಆಕ್ಸೈಡ್ ಅನ್ನು 100 ಗ್ರಾಂ ಯೂರಿಯಾ ಜೊತೆ ಸೇರಿಸಿ ಪ್ರತಿ 10 ಲೀಟರ್ ನೀರಿಗೆ ಬೆರೆಸಿ ಗಿಡದ ಬುಡದ ಸುತ್ತಲೂ ನೆನೆಸಬೇಕು. ಹತ್ತಿ ಬೆಳೆಗೆ ಮ್ಯಾಗ್ನೀಸಿಯಂ ಸಲ್ಫೇಟ್ 10 ಗ್ರಾಂ ಮತ್ತು 19, 19, 19, 10 ಗ್ರಾಂ ಅನ್ನು ಹೂ ಆಡುವ ಹಂತ, ಕಾಯಿ ಕಟ್ಟುವ ಹಂತ ಹಾಗೂ ಕಾಯಿ ಬಲಿಯುವ ಹಂತದಲ್ಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಎಲೆ ಕೆಂಪಾಗುವಿಕೆಯನ್ನು ತಡೆಗಟ್ಟಬಹುದು. ಇನ್ನು ತೊಗರಿಯಲ್ಲಿ ಕಾಂಡಮಚ್ಚೆ ರೋಗ ಅಲ್ಲಲ್ಲಿ ಕಂಡುಬರುತ್ತಿದ್ದು, ಇದರ ಹತೋಟೆಗಾಗಿ 2 ಗ್ರಾಂ ಮೆಟಾಲಾಕ್ಸಿಕಲ್ MZ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಂಪೂರ್ಣ ಕಾಂಡದ ಕುತ್ತಿಗೆ ಭಾಗ ತೊಯ್ಯುವಂತೆ ಸಿಂಪರಣೆಯನ್ನು ಮಾಡಬೇಕು. ತೊಗರಿ ಬೆಳೆಯಲ್ಲಿ 50% ಹೂವಾಡುವಾಗ ಪ್ರತಿ ಲೀಟರ್ ನೀರಿಗೆ 10 ಗ್ರಾಂ ಪಲ್ಸ್ ಮ್ಯಾಜಿಕ್ ಬೆರೆಸಿ ಸಿಂಪಡಿಸಬೇಕು ಹಾಗೂ 15 ದಿನಗಳ ನಂತರ ಮತ್ತೊಮ್ಮೆ ಇದೇ ಸಿಂಪರಣೆಯನ್ನು ಮಾಡಬೇಕು. ತೊಗರಿ ಬಿತ್ತನೆ ಮಾಡಿದ 50 ದಿನಗಳ ನಂತರ 5-6 ಸೆಂಟಿಮೀಟರ್ ಮೇಲ್ಭಾಗದ ಕುಡಿಚಿಟ್ಟುವುದು ಹಾಗೂ 10 ಗ್ರಾಂ 19, 19, 19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲಿಡಿದು ಕಾಯಿಗಳ ಸಂಖ್ಯೆ ಹೆಚ್ಚಾಗ್ತದೆ. ತೊಗರಿಯಲ್ಲಿ ಪೂಮ, ಎಲೆಚುಕ್ಕೆ ಹಾಗೂ ಹೂ ಅಂಗಮಾರಿ ರೋಗದ ಬಾಧೆಯನ್ನು ನಿರ್ವಹಣೆ ಮಾಡಲು 2 ಗ್ರಾಂ ಕಾರ್ಬನ್ ಡೈಆಕ್ಸೈಡ್ ಮತ್ತು ಮ್ಯಾಂಕೋಜಿಬ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳಿಗೊಮ್ಮೆ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಕಾರ್ಬನ್ ಡೈಆಕ್ಸೈಡ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ನಂತರ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಭತ್ತದಲ್ಲಿ ಆನೆಕೊಂಬು ಅಥವಾ ಕಣೆನೊಣದ ಹತೋಟೆಯನ್ನು ಮಾಡಲು 2.5 ಮಿಲಿಲೀಟರ್ ಕಾರ್ಬೋಸ್ಪಾನ್ 25 EC ಅಥವಾ 1 ಮಿಲಿಲೀಟರ್ ಪ್ರಿಪ್ರೋನಿಲ್ 5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಅಥವಾ 10 kg ಕಾರ್ಬೋಫುರಾನ್ 3G 1 ಎಕರೆಗೆ ಎರಚಬೇಕು. ಶೇಂಗಾದಲ್ಲಿ ಸ್ಪೊಡಾಪ್ಟರ ಹತೋಟೆಗಾಗಿ 4 ಗ್ರಾಂ ಮೆಟಾರಿಜಿಯಂ ರಿಲೇ ಅಥವಾ 0.2 ಗ್ರಾಂ ಇಮೋಮಿಕ್ವಿನ್ ಬೆಂಜೇಟ್ 5 SG ಅಥವಾ 1 ಗ್ರಾಂ ಥೈಯೋಡಿ ಕಾರ್ಬ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಶೇಂಗಾ ಬೆಳೆಯಲ್ಲಿ ಎಲೆಚುಕ್ಕೆ ಮತ್ತು ತುಕ್ಕು ರೋಗದ ಬಾಧೆಗಾಗಿ 2 ಗ್ರಾಂ ಕ್ಲೋರೋಥೆನಿನಿಲ್ ಕವಚ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳಿಗೊಮ್ಮೆ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಸೂರ್ಯಕಾಂತಿಯಲ್ಲಿ ಎಲೆ ತಿನ್ನುವ ಕೀಟದ ಹತೋಟೆಗಾಗಿ 2 ಮಿಲಿಲೀಟರ್ ಕ್ಯುನಾಲ್ಫಾಸ್ 25 EC ಅಥವಾ 0.1 ಮಿಲಿಲೀಟರ್ ಸ್ಪೈನೋಸ್ಯಾಡ್ 45 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥೈಯೋಡಿ ಕಾರ್ಬ್ 75 WP ಅಥವಾ ಇಮಾಮಿಕ್ಯೂನ್ ಬೆಂಜೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ಹತೋಟಿಗಾಗಿ ಮೈಕ್ಲೋಬಿಟಾನಿಲ್ 0.4 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆ ಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರಳುಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗುವ ಹಸಿರು ಮೇವನ್ನು ರಸಮೇವಾಗಿ ಸಂಗ್ರಹಿಸಿಕೊಂಡರೆ ಹಸಿರು ಮೇವು ಸಿಗದೇ ಇದ್ದ ಪಕ್ಷದಲ್ಲಿ ಅದನ್ನು ಮೇಯಿಸಿ, ಅಂದರೆ ಬೇಸಿಗೆಯಲ್ಲೂ ಕೂಡ ಹೆಚ್ಚಿನ ಹಾಲಿನ ಉತ್ಪಾದನೆ ಪಡೆದು ರೈತ ಬಾಂಧವರು ಅಧಿಕ ಲಾಭವನ್ನು ಪಡ್ಕೋಬಹುದು. ಇನ್ನು ರೈತ ಬಾಂಧವರ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ನಮಸ್ಕಾರ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ರಾಯಚೂರು FM ಕೇಂದ್ರ. LIC ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. LIC ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲುತ್ತೆ ಆದ್ರೆ ಬೆನಿಫಿಟ್ಸ್ ಗಳಲ್ಲ. LIC ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ಸ್ ಅನ್ನು ಕೂಲಂಕುಷವಾಗಿ ಓದಿರಿ.